money. Do you wanna lose someone like this? Do you wanna lose someone like that? Here's the thing, here's the thing. Everyone say I'm the king. ಇನ್ನು ಮುಂದೆ ಕೇಳಿ ಗಜಕೇಸರಿ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಗಾಯಕರು ಟಿಪ್ಪು. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸ್ ಅವ್ರೆ, ಕೇಳ್ಬೋದ ಕೇಳ್ಬಾರ್ದ? ಪಕ್ಕದಲ್ಲೇ ನಡೆಯೋಕೆ ಪರ್ಮಿಷನ್ ಸಿಗಬಹುದಾ? ಯಾವ್ದಕ್ಕೂ ಒಂದ್ಸಕ್ತಿ ಒಂಚೂರು ನಗಬಾರ್ದ? ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ, ಕೇಳ್ಬೋದಾ ಕೇಳ್ಬಾರ್ದ? ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದ ಕೇಳ್ಬಾರ್ದ? ಓ ವಂದನ ವಂದ ವಂದನ ವಂದನ, ಓ ಸಂಧಾನ ಸಂಜ ಸಂಧಾನ ಸಂಜಾನ, ವಂದನ ರೇ ದಾನ ರೇ ದಾನ ರೇ ಸಂಜಾನ ರೇ. ಹೃದಯದಲ್ಲಿ ಹುಳ ಬಿಟ್ಕೊಂಡೋರ್ ಬೇಜಾನವ್ರೆ, ಓದಿಗೆದ ಬಿಟ್ಕೊಂಡವನು ನಾನೊಬ್ನೇನೆ, ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗಿರವ್ರೆ, ಕಣ್ಣು ಹೊಡೆಯೋ ರೇಂಜಿನವಳು ನೀನೊಬ್ಳೇನೆ. ಇದೇ ರೀತಿ ಸಂಜೆ ತನಕ ನಿನ್ನ ಹಗಳ ಬೇಕೆ, ರಿಯಾಲಿಟಿ ಒಳ್ಳೆಯದಲ್ವಾ, ಕನಸು ಗಿನಸು ಯಾಕೆ? ಕಣ್ಣಲ್ಲಿ ಕಣ್ಣಿಟ್ರೆ ಡೆವಲಪ್ಮೆಂಟ್ ಆಗ್ಬೋದಾ? ತುಂಬಾ ಏನ್ ಕೇಳಲ್ಲ, ಇರು ಬೆರಳು ಹಿಡಿಬೋದ? ನಾ ಇಷ್ಟೊಂದು ಬಿಂದಾಸು ನೀ ಕನ್ಫ್ಯೂಸ್ ಆಗಿರಬೋದ? ಪುಣ್ಯಾದ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ, ಕೇಳ್ಬೋದ ಕೇಳ್ಬಾರ್ದ? ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದ ಕೇಳ್ಬಾರ್ದ ಕೇಳ್ಬಾರ್ದ? ನಂದು ಇನ್ನು ಸಂಬಳ ಸಿಗದ ಪ್ರೇಮೋದ್ಯೋಗ, ನಿನ್ನ ಪ್ರೇಮದಾಸ ನಾನು ಬಾಸು ನೀನು, ಎಷ್ಟು ದಿವಸ ಇದ್ರೆ ನೀನು ಅಷ್ಟೇ ಭಾಗ್ಯ, ಕಾಲ ನೆಟ್ಟಗಿಲ್ಲ ಏನು ಮಾಡ್ಲಿ ನಾನು? ನನ್ನ ಬಗ್ಗೆ ಅಯ್ಯೋ ಪಾಪ ಅನಿಸೋದಿಲ್ವ ನಿಂಗೆ? ಇಬ್ರು ಕುಂತು ಮಾತಾಡೋಣ ಒಂದೇ ಮರದ ಕೆಳಗೆ, ಹೇಳ್ದೇನೆ ತಪ್ಪೊಂಡೆ ಅದು ದೊಡ್ಡ ಅಪರಾಧ, ಹಾಗಂತ ಸುಮ್ಮಿದ್ರೆ ಗಂಡು ಜಾತಿಗಪವಾದ. ನಾ ಹತ್ರತ್ರ ಬಂದಾಗ ನೀ ಬಸ್ ಹತ್ಕೊಂಡು ಹೋಗ್ಬೋದ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ, ಕೇಳ್ಬೋದ ಕೇಳ್ಬಾರ್ದ? ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದ ಕೇಳ್ಬಾರ್ದ? ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬದ್ರಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಗಾಯಕರು ಕವಿತಾ ಕೃಷ್ಣಮೂರ್ತಿ. ಮೋಹನ್ ಅವರ ಸ್ವರದಲ್ಲಿ ಕೇಳಿ ತಾರಕ್ ಚಿತ್ರದ ಗೀತೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. Hey lady, I'm gonna sing my tune show. My beats and groove take you to another world. Tap your feet, oh, dance like a bird. Swing, swing, take it, take it, ta, ta, ta, ta. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗಂಗಾ ಕಾವೇರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಪ್ರೇಮಾಲಯ ಓ ನಿಸ್ಮಯ ಮುಖ ಮಯ ಎತ್ತರ ಎತ್ತರ ಕಣು ಬೆರಗಿನ ಕವನ ಕಡೆಯಲ್ಲಿ ಕೇಳಿ ಜೋಕಾಲಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್, ಗಾಯಕರು ಸುಪ್ರಿಯಾ ರಾಮಕೃಷ್ಣ ಹಾಗೂ ರಾಜೇಶ್ ಕೃಷ್ಣನ್.